ಶ್ರೀರಂಗ. ನಮ್ಮ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷ್ಣರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ತಜ್ಞವಾಣಿಯಲ್ಲಿ ಮನುಕುಲದ ಜೀವನದಲ್ಲಿ ಪನ್ನೀರಿನ ಮಹತ್ವ ಈ ಕುರಿತು ಕಲಬುರಗಿ ತಾಲೂಕಿನ ಮಹಗಾಂವ್ ಕ್ರಾಸ್ನ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶಂಕರ್ ಲಿಂಗ ಸ್ಥಾವರಮಠ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. 7:15 ಸಿರಿತನದ ಸಿರಿಧಾನ್ಯಗಳು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ನಬಾರ್ಡ್ ಸಂಸ್ಥೆ ಬೆಂಗಳೂರು. ಆನಂತರ ಮಾಶಾಳದ ಮಲ್ಲಪ್ಪ ದಾಯಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗನ ಪದ ಪ್ರಸಾರ ಆಗುತ್ತದೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿ ಬರುತ್ತದೆ. ಏನಾಯ್ತು? ಏಕ್ ಬಿಸ್ಕಿಟ್ ಕಾ ಪ್ಯಾಕೆಟ್ ದೇನಾ ಯೇ ಲೀಜಿಯೇ. ಅರೆ ಬಹನ್ ಜೀ, ಇಸ್ ಪರ್ ಕ್ಯಾ ಢೂಂಡ್ ರಹೀ ಹೈ? MRP. MRP ಛೋಡಿಯೇ, ಲಾಯಿಯೆ 10 ರೂಪಾಯಿ ದೀಜಿಯೇ. ಐಸೆ ಕೈಸೆ ಛೋಡ್ ದೂ, ಇಸ್ಕಿ MRP ತೋ 9 ರೂಪಾಯಿ ಹೈ. MRP ಕಾ ಅರ್ಥ ಹೋತಾ ಹೈ ಅಧಿಕತಮ ಖುದ್ರಾ ಮೂಲ್ಯ ಸಭಿ ಕರೋ ಸಹಿತ, ಸಮಝೆ? ಪ್ಯಾಕೇಜ್ಡ್ ಪ್ರಾಡಕ್ಟ್ಸ್ ಪರ್ MRP ಜರೂರ್ ದೇಖೇ ಔರ್ ಉಸ್ಸೆ ಅಧಿಕ ಭುಗ್ತಾನ್ ನಾ ಕರೇ. ಉಲ್ಲಂಘನ್ ಕರ್ತಾ ಕಿ ಶಿಕಾಯತ್ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ 1915 ಪರ್ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಏನಾಯ್ತು? ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದ್ ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತೆ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ? ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 ಅವರ್ಸ್ ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೊಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ BJP ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJP ಭರವಸೆ. BJP ವೋಟ್ ಮಾಡಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ಒಣ ವಾತಾವರಣ ಎಲ್ಲ ಪ್ರದೇಶಗಳಲ್ಲಿ ಇರಬಹುದಾಗ್ಯದ. ಮೋಡಗಳು ಕಾಣಿಸಿಕೊಳ್ಬಹುದು, ಕೆಲವೊಮ್ಮೆ ಮೋಡ ಕವಿದಂತಹ ವಾತಾವರಣ, ಕೆಲವೊಮ್ಮೆ ಮೋಡ ಮುಸುಕಿದಂತಹ ವಾತಾವರಣ ಕಂಡು ಬರಬಹುದು. ಆದರೂ ಕೂಡ ಬಿಸಿಲಿನ ಪ್ರಖರತೆಗೆ ಏನು ಕಡಿಮೆ ಆಗುವುದಿಲ್ಲ. ಈ ವಿಚಾರ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ನಮಗೆ ಆರೋಗ್ಯ ವರ್ಧನೆಯಲ್ಲಿ ಹಾಲಿನ ಮಹತ್ವ ಬಹಳ ಹೆಚ್ಚಿನದು. ಯಾಕೆಂತ ಹೇಳಿದ್ರೆ ಹಾಲು ಮತ್ತು ಅದರ ಉಪ ಉತ್ಪನ್ನಗಳಿಂದ ನಮ್ಮ ಆರೋಗ್ಯದ ವರ್ಧನೆ ಕೂಡ ಆಗ್ತದೆ ಅಂತ. ಆ ಕಾರಣಕ್ಕಾಗಿ ನಮ್ಮ ಹಿಂದಿನಿಂದಲೂ ಹಾಲು ಕುಡಿಬೇಕು, ಹಾಲಿನ ಉಪ ಉತ್ಪನ್ನಗಳನ್ನ ಹೆಚ್ಚು ಸೇವಿಸುವುದರಿಂದ ಆರೋಗ್ಯವನ್ನು ಕಾಪಾಡಬಹುದು ಅನ್ನೋದನ್ನ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಇವತ್ತು ಮನುಕುಲದ ಆರೋಗ್ಯ ವರ್ಧನೆಯಲ್ಲಿ ಹಾಲಿನ ಉತ್ಪನ್ನವಾದ ಪನೀರ್ನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನು ನೀಡುವುದಕ್ಕಾಗಿ ಹೈನುಗಾರಿಕೆ ಮಹಾವಿದ್ಯಾಲಯ ಮಹಗಾಂವ್ ಕಲಬುರಗಿ ಇದರ ಹೈನು ತಾಂತ್ರಿಕ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಶಂಕರ್ಲಿಂಗಯ್ಯ ಸ್ಥಾವರಮಠ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಾಲಿನ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ, ಅನೇಕ ಉತ್ಪನ್ನಗಳ ಬಗ್ಗೆ ಕೂಡ ನಾವು ಮಾತಾಡ್ತಾ ಇರ್ತೇವೆ. ಹೌದು ಸರ್. ಆದ್ರೆ ಮುಖ್ಯವಾಗಿ ಹಾಲಿನ ಉತ್ಪನ್ನಗಳು ಅಂದ್ರೆ ಯಾವುದು ಮತ್ತೆ ಏನು? ಸರ್, ಹಾಲಿನಿಂದ ತಯಾರಿಸಿದಂತಹ ಪದಾರ್ಥಗಳಿಗೆ ನಾವು ಹಾಲಿನ ಉತ್ಪನ್ನಗಳೆಂದು ಕರೀತೇವೆ ಸರ್. ಹೌದು, ನಿಜ. ಈಗ ಹಾಲಿನ ಪದಾರ್ಥಗಳಂದ್ರೆ ನಾವು ಹಾಲಿನಿಂದ ಮೊಸರು ಮಾಡ್ತೀವಿ, ಬೆಣ್ಣೆ ಮಾಡ್ತೀವಿ, ತುಪ್ಪ ಮಾಡ್ತೀವಿ, ಈ ತರ ನಾನಾ ಪದಾರ್ಥಗಳನ್ನು ನಾವು ಮಾಡ್ತಾ ಇರ್ತೀವಿ. ಮುಂಚೆಯಿಂದ ಬಂದಿದೆ. ಹೌದು. ಇದರಲ್ಲಿ ಈಗ ಅತಿ ಪ್ರಾಮುಖ್ಯವಾದ ಅಂದ್ರೆ ಪನೀರ್ ಅಂತ ಇದೆ ಸರ್, ಮಾರ್ಕೆಟ್ ಅಲ್ಲಿ ಬಹಳ ಡಿಮ್ಯಾಂಡ್, ಬಹಳ ಬೇಡಿಕೆ ಇರುವಂತದ್ದು, ಮತ್ತೆ ಹೆಚ್ಚು ಜನ ಸೇವಿಸಲು ಇಷ್ಟಪಡುವಂತದ್ದು. ಈ ಹಾಲಿನ ಉತ್ಪನ್ನಗಳು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಸರ್? ಇದು ಹಾಲಿನ ಉತ್ಪನ್ನಗಳನ್ನು ನಾವು ನೋಡಬೇಕಾದ್ರೆ ಐದು ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಸರ್. ಐದು ಸರ್, ಹೌದು. ಮೊದಲನೇದಾಗಿ ನಾವು ದೇಸಿ ಹಾಲಿನ ಉತ್ಪನ್ನಗಳಂತ ಕರಿತೀವಿ, ಅದಕ್ಕೆ ಟ್ರೆಡಿಷನಲ್ ಡೈರಿ ಪ್ರಾಡಕ್ಟ್ಸ್ ಅಂತಾನೂ ಕರೀತಾರೆ. ಆಮೇಲೆ ಕೆನೆಬೆರಿತ ಹಾಲಿನ ಉತ್ಪನ್ನಗಳು ಅಂತ ಬರುತ್ತೆ ಸರ್, ಅದಕ್ಕೆ ಫ್ಯಾಟ್ ರಿಚ್ ಡೈರಿ ಪ್ರಾಡಕ್ಟ್ ಅಂತ ಕರಿತೀವಿ. ಈಗ ತುಪ್ಪ, ಬೆಣ್ಣೆ, ಕ್ರೀಮ್ ಇವೆಲ್ಲ ಫ್ಯಾಟ್ ರಿಚ್ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಬರ್ತಾವೆ ಸರ್. ಇನ್ನು ಶಾಖ ಆಮ್ಲದಿಂದ ತಯಾರಿಸುವಂತಹ ಹಾಲೊಡಕು ಉತ್ಪನ್ನಗಳಂತೂ ಕರೀತಾರೆ ಸರ್. ಇನ್ನೊಂದು ಭಾಗ ಅಂದ್ರೆ ಇದಕ್ಕೆ ಹೀಟ್ ಅಂಡ್ ಆಸಿಡ್ ಕೋಯಾಗ್ಯುಲೇಟೆಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈ ಪನೀರ್ ಆಗಿರ್ಬೋದು, ಚೆನ್ನಾ ಅಂತ ಬರುತ್ತೆ ಸರ್, ಪನೀರ್ ತರಾನೇ ಅದನ್ನು ಒಂದು. ಸೊ ಇವೆಲ್ಲ ಹೀಟ್ ಅಂಡ್ ಆಸಿಡ್ ಕೋಯಾಗ್ಯುಲೇಟೆಡ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ ಸರ್. ಇನ್ನೊಂದು ಹುದುಗಿಸಿದ ಹಾಲಿನ ಉತ್ಪನ್ನಗಳಂತ ಬರುತ್ತೆ ಸರ್, ಅಂದ್ರೆ ಇದು ಫರ್ಮೆಂಟೆಡ್ ಮಿಲ್ಕ್ ಪ್ರಾಡಕ್ಟ್ಸ್, ಈಗ ಶ್ರೀಖಂಡ್ ಆಗಿರ್ಬೋದು ಅಥವಾ ಕರ್ಡ್ ಆಗಿರ್ಬೋದು, ಯೋಗರ್ಟ್ ಆಗಿರ್ಬೋದು, ಈ ತರ ಕೆಫೀರ್ ಇವೆಲ್ಲ ಫರ್ಮೆಂಟೆಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಬರುತ್ತೆ ಸರ್. ಆಮೇಲೆ ಶೀತಲೀಕರಿಸಿದ ಹಾಲಿನ ಉತ್ಪನ್ನಗಳಂತ ಇನ್ನೊಂದು ಭಾಗ ಬರುತ್ತೆ ಸರ್, ಅಂದ್ರೆ ಈ ಐಸ್ ಕ್ರೀಮ್ಸ್ ಆಗಿರ್ಬೋದು, ಡೆಸರ್ಟ್ಸ್ ಆಗಿರ್ಬೋದು, ಇವೆಲ್ಲ ಫ್ರೋಜನ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ಸರ್. ಅಂದ್ರೆ ನೀವು ಹೇಳುವ ಪ್ರಕಾರ ಈಗ ಸುಮಾರು ಐದು ಉತ್ಪನ್ನಗಳನ್ನ ನಾವು ನೋಡ್ತೇವೆ, ದೇಶಿ ಹಾಲಿನ ಉತ್ಪನ್ನಗಳು, ಹಾಲಿನ ಉತ್ಪನ್ನಗಳು, ಶಾಖಾಮ್ಲದಿಂದ ತಯಾರಿಸುವ ಹಾಲೊಡಕು ಉತ್ಪನ್ನಗಳು, ಮತ್ತೆ ಹುದುಗಿಸಿದ ಹಾಲಿನ ಉತ್ಪನ್ನಗಳು, ಮತ್ತೆ ಶೀತಕೀಕರಿಸಿದ ಹಾಲಿನ ಉತ್ಪನ್ನಗಳು. ನಮಗೆ ಇವತ್ತು ಮುಖ್ಯವಾಗಿ ಈ ಪನೀರ್ ಇದರ ಉತ್ಪಾದನೆ ಹೇಗೆ ಉಗಮ ಆಯ್ತಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್? ಇದು ಮೂಲತಃ ನಾವು ಒಂದು ಇತಿಹಾಸ ನೋಡಿಕೊಂಡಾಗ ಪನೀರ್ ಎಂಬುದು ಪರ್ಷಿಯನ್ ದೇಶದಲ್ಲಿ ಕಂಡು ಬಂದಿದ್ದು. ನಮ್ದಲ್ಲ ಅಂದ್ರೆ ನಮ್ದಲ್ಲ ಸರ್, ಅವರು ಮುಂದೆ ಈ ತರ ಟ್ರೇಡಿಂಗ್ ಅಲ್ಲಿ ಬಂದಾಗ ಮುಖಾಂತರ ನಮ್ಮ ಒಂದು ಭಾರತೀಯ ದೇಶದಲ್ಲಿ ಅವರು ಪರಿಚಯ ಮಾಡಿಕೊಟ್ರು ಸರ್. ಅಂದ್ರೆ ಪರ್ಷಿಯನ್ ನಿಂದ ಬಂದದ್ದು ಉತ್ಪನ್ನ ಇದು ಅಲ್ವಾ? ಹೌದು, ನಮ್ಮ ಭಾರತೀಯರದ್ದು ಅಲ್ಲ. ಅಲ್ಲ ಸರ್, ಅಂದ್ರೆ ಆ ದೇಶದಿಂದ ನಮಗೆ ಪರಿಚಯ ಆಯ್ತು ಅಂತ. ಹೌದು, ಈಗ ಎಲ್ಲಿಂದಲೇ ಪರಿಚಯ ಆದ್ರೂ ಆರೋಗ್ಯಕ್ಕೆ ವರ್ಧನೆಯನ್ನ ಮಾಡುವಂತದ್ದು ಅದು ಮಾತ್ರ ಸತ್ಯ ಅಲ್ವಾ? ಪನೀರ್ ಅನ್ನು ಎಲ್ಲರೂ ಇಷ್ಟಪಡ್ತಾರೆ. ಹೌದು ಸರ್. ಈಗ ಈ ಪನೀರ್ ನಲ್ಲಿರುವಂತಹ ಪೋಷಕಾಂಶಗಳು ಯಾವ್ದು ಅಂತ ಹೇಳ್ತೀರಿ ಸರ್? ಪನೀರ್ ಅಲ್ಲಿ ಪೋಷಕಾಂಶಗಳು ಅಂದ್ರೆ ಮೊದಲನೇದಾಗಿ ಫ್ಯಾಟ್, ನಾವು ಕೊಬ್ಬು ಅಂತ ಕರಿತೀವಲ್ಲ ಸರ್, ಈ ಫ್ಯಾಟ್ ಸುಮಾರು 100 ಗ್ರಾಮ್ ಪನೀರ್ ನಾವು ತಗೊಂಡಾಗ ಸುಮಾರು ಇದರ 20.8 ಗ್ರಾಮ್ ಅಷ್ಟು ನಾವು ಫ್ಯಾಟ್ ಕಣ್ತೀವಿ. ಅದಲ್ಲದೆ ಈ ಕಾರ್ಬೋಹೈಡ್ರೇಟ್ ಅಂತ ಇರುತ್ತಲ್ಲ ಸರ್, ಇದು ಸುಮಾರು 1.2 ಗ್ರಾಮ್ ಅಷ್ಟು ಇರುತ್ತೆ. ಆಮೇಲೆ ಸಾರಜನಕ, ಪ್ರೋಟೀನ್ ಅಂತ ಕರಿತೀವಲ್ಲ, ಇದು 18.3 ಗ್ರಾಮ್ ಇರುತ್ತೆ ಸರ್. ಅದಕ್ಕೋಸ್ಕರನೇ ಇದು ಪ್ರೋಟೀನ್ ರಿಚ್ ಪ್ರಾಡಕ್ಟ್, ಇದು ಜಾಸ್ತಿ ಪ್ರೋಟೀನ್ ಇರೋದು. ಅಂದ್ರೆ ಇದೆಲ್ಲ ಇರುವುದು ಹೆಚ್ಚು ಪ್ರೋಟೀನ್. ಹೌದು ಸರ್, ಅದ್ರ ಜೊತೆಗೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಸರ್. ಕ್ಯಾಲ್ಸಿಯಂ ಸುಮಾರು 2.08 ಗ್ರಾಮ್ ಅಷ್ಟು ನಾವು ಒಂದು 100 ಗ್ರಾಮ್ ಪನೀರ್ ಅಲ್ಲಿ ಕಾಣಬಹುದು ಸರ್. ಓಹೋ, ಅಂದ್ರೆ ನೀವು ಹೇಳೋ ಪ್ರಕಾರ ಈ ಪನೀರ್ ನಲ್ಲಿ ಬರುವಂತಹ ಫ್ಯಾಟ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಸಾರಜನಕ, ಕ್ಯಾಲ್ಸಿಯಂ ಇವೆಲ್ಲ ನಮ್ಮ ಆರೋಗ್ಯ ವರ್ಧನೆಗೆ ಬೇಕಾಗಿರತಕ್ಕಂತ ವಸ್ತುಗಳು ಅಲ್ವಾ? ಅದ ಕಾರಣ ಪನೀರ್ ಸೇವನೆ ಮಾಡುವುದರಿಂದ ಆರೋಗ್ಯ ವರ್ಧನೆ ಆಗ್ತದೆ. ಖಂಡಿತ. ಈಗ ಎಲ್ಲರೂ ಕೇಳ್ತಾರೆ, ಹಾಲಿನಲ್ಲಿಯೂ ಪೋಷಕಾಂಶ ಇದೆ, ಪನೀರ್ನಲ್ಲಿ ಇದೆ, ಆದ್ರೆ ವ್ಯತ್ಯಾಸ ಏನು? ಇದೊಂದು ಬಹಳ ಒಳ್ಳೆ ಪ್ರಶ್ನೆ ಆಗಿರೋದ್ರಿಂದ, ಈ ಹಾಲಿನಲ್ಲಿ ಪೋಷಕಾಂಶಗಳು ದ್ರವ ರೂಪದಲ್ಲಿ ಇರುತ್ತೆ ಸರ್, ಲಿಕ್ವಿಡ್ ಫಾರ್ಮ್. ದ್ರವ ರೂಪದಲ್ಲಿ? ಹೌದು ಸರ್, ಲಿಕ್ವಿಡ್ ಫಾರ್ಮ್ ಅಲ್ಲಿ. ಆದ್ರೆ ಈ ಪನೀರ್ನಲ್ಲಿ ಪೋಷಕಾಂಶಗಳು ಘನೀಕೃತ ರೂಪದಲ್ಲಿ ಇರ್ತಾವೆ, ಕಾನ್ಸಂಟ್ರೇಟೆಡ್ ಫಾರ್ಮ್ ಅಂತ ಹೇಳ್ತೀವಲ್ಲ ಸರ್. ಸೊ ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ಇರ್ತವೆ. ಘನೀಕೃತ ರೂಪದಲ್ಲಿ ಇರೋ ಕಾರಣಕ್ಕಾಗಿ ನಾವು ಎಲ್ಲಾ ಒಂದು ಪೋಷಕಾಂಶಗಳನ್ನು ಇದರಲ್ಲಿ ನಾವು ಕಾಣಬಹುದು ಸರ್. ಈಗ ನೀವು ಹೇಳೋ ಪ್ರಕಾರ ಅದು ದ್ರವ ರೂಪ, ಇದು ಘನ ರೂಪದಲ್ಲಿ ಇರ್ತದೆ. ಕೆಲವೊಮ್ಮೆ ಈ ಪನೀರನ್ನ ವಿವಿಧ ರೀತಿಯ ಆಕಾರಗಳಲ್ಲಿ ಕಟ್ ಮಾಡಿ ಗ್ರಾಹಕರಿಗೆ ಅಥವಾ ತಿನ್ನಬೇಕು ಅಂತ ಆಸೆ ಪಟ್ಟವರಿಗೆ ಆಕರ್ಷಕವಾಗಿ ಕೂಡ ಇಟ್ಟಿರುವುದನ್ನು ನಾವು ನೋಡ್ತೀವಿ ಅಲ್ವಾ? ನೀವು ಹೈನು ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವಂತ ಸಹಾಯಕ ಪ್ರಾಧ್ಯಾಪಕರು, ಈ ಪನೀರ್ ನಲ್ಲಿರುವಂತ ವೈಶಿಷ್ಟ್ಯತೆ ಏನು ವಿವರವಾಗಿ ಹೇಳ್ತೀರಾ? ಪನೀರ್ ನಲ್ಲಿ ವೈಶಿಷ್ಟ್ಯತೆ ಅಂದ್ರೆ ಸರ್, ಈಗ 100 ಲೀಟರ್ ಒಂದು ಹಸುವಿನ ಹಾಲಿನ ತಗೊಂಡೆ ಪನೀರ್ ಮಾಡಿದ್ರೆ ನಮಗೆ ಇಳುವರಿ ಸುಮಾರು 16-18 ಕೆಜಿ ಅಷ್ಟು ಇಳುವರಿ ಬರುತ್ತೆ ಸರ್. 16-18 ಬರುತ್ತೆ? ಹೌದು ಸರ್, ಹೌದು. ಅದನ್ನೇ ನಾವು ಈ ಎಮ್ಮೆ ಹಾಲು, ಬಫೆಲೋ ಮಿಲ್ಕ್ ಅಂತೀವಲ್ಲ ಸರ್, ಇದನ್ನ ನಾವು ತಗೊಂಡ್ ಮಾಡಿದಾಗ ಸುಮಾರು 20-22 ಕೆಜಿ ಅಷ್ಟು ನಮಗೆ ಪನೀರ್ ಸಿಗುತ್ತೆ ಸರ್. ಅಂದ್ರೆ ಎಮ್ಮೆ ಹಾಲಿನಲ್ಲಿ ಜಾಸ್ತಿ ಇರ್ತದೆ? ಹೌದು ಸರ್, ಯಾಕಂದ್ರೆ ನಾವು ಹೇಳ್ತೇವಲ್ಲ ಕೊಬ್ಬು ಅದರಲ್ಲಿ ಜಾಸ್ತಿ. ಹೌದು ಹೌದು ಸರ್, ಈಗ ಕೌ ಮಿಲ್ಕ್ ಅಲ್ಲಿ ಸುಮಾರು 3-4.5 ವರೆಗೂ ನಮಗೆ ಫ್ಯಾಟ್ ಇರುತ್ತೆ ಸರ್. ಆದ್ರೆ ಬಫಲೋ ಮಿಲ್ಕ್ ಅಲ್ಲಿ ಸುಮಾರು 6-6.5 ವರೆಗೂ ಫ್ಯಾಟ್ ಪರ್ಸೆಂಟೇಜ್ ಇರುತ್ತೆ ಸರ್. ಸೊ ಹೀಗಾಗಿ ಇಳುವರಿಯನ್ನು ಜಾಸ್ತಿ. ದನದ ಹಾಲು ಮತ್ತು ಎಮ್ಮೆ ಹಾಲು ಅಂತ ಎರಡು. ಹೌದು, ಎಲ್ಲರೂ ಕೆಲವೊಮ್ಮೆ ದನದ ಹಾಲನ್ನು ಇಷ್ಟಪಡ್ತಾರೆ, ಕೆಲವರು ಎಮ್ಮೆ ಹಾಲೇ ಬೇಕಾಗುತ್ತೆ. ಎಮ್ಮೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ, ಆ ಕಾರಣಕ್ಕಾಗಿ ದನದಲ್ಲಿ 16-18 ಸಿಕ್ಕಿದ್ರೆ ಎಮ್ಮೆಯಲ್ಲಿ 20-22 ವರೆಗೂ ಹೌದು ಸರ್. ಈಗ ಪನೀರ್ ನಲ್ಲಿ ಏನಾದ್ರು ವಿಧಗಳಿದೆ ಸರ್? ಪನೀರ್ ನಲ್ಲಿ ಯಾವುದೇ ತರ ವಿಧಗಳಿಲ್ಲ ಸರ್. ಆದರೆ ಇದನ್ನ ಮೂಲ ವಸ್ತುವಾಗಿ, ಬೇಸ್ ಮಟೀರಿಯಲ್ ಅಂತ ಕರಿತೀವಲ್ಲ, ಇದನ್ನ ಮೂಲ ವಸ್ತುವಾಗಿ ಬಹಳಷ್ಟು ಉಪಯೋಗಿಸ್ತಾರೆ. ಈಗ ನಮಗೆ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಶಂಕರಲಿಂಗ ಸಾವರಮಠ ಅವರೇ, ಪನ್ನೀರ್ ಅನ್ನ ಹೇಗೆ ಮಾಡುದು ಅನ್ನೋದು. ಹೌದು ಸರ್, ಈಗ ಪನ್ನೀರ್ ಹೆಂಗ್ ಮಾಡಬೇಕು ಅಂದ್ರೆ ಇದಕ್ಕೆ ಒಂದು ಪ್ರಾಮಾಣಿತ ವಿಧಾನ ಇದೆ ಸರ್, ಅಂದ್ರೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಹೇಗೆಂದ್ರೆ ಈ ಶೋಧಿಸಿದ ಹಾಲನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು ಸರ್. ಶೋಧಿಸಿದ ಹಾಲನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು. ಹೌದು ಸರ್. ಹಾಲನ್ನು 90 ಡಿಗ್ರಿ ಉಷ್ಣತೆವರೆಗೂ ಕುದಿಸ್ತಾರೆ ಸರ್. 90 ಡಿಗ್ರಿ ಉಷ್ಣತೆಯಲ್ಲಿ ಕುದಿಸಬೇಕು ಅಂತ ಹೇಳಿದ್ರೆ ನಾವು ಹೇಗೆ ಅದನ್ನ ಲೆಕ್ಕ ಮಾಡೋದು ಅಂದ್ರೆ, ಕೆಲವೊಮ್ಮೆ 100 ಡಿಗ್ರಿಗಿಂತ ಹೋದ್ರೆ? ಇಲ್ಲ ಸರ್, ಥರ್ಮೋಮೀಟರ್ ಇರುತ್ತಲ್ಲ ಸರ್, ಥರ್ಮೋಮೀಟರ್ ಇಂದ ಟೆಂಪರೇಚರ್ ಚೆಕ್ ಮಾಡ್ತಾ ಇರಬಹುದು ಸರ್. ಅದನ್ನ ನಂತರ 90 ಡಿಗ್ರಿ ಉಷ್ಣತೆ ಹೋದ್ಮೇಲೆ ನಾವು ಅದನ್ನ 70 ಡಿಗ್ರಿ ತಾಪಮಾನಕ್ಕೆ ಆರಿಸ್ತೀವಿ ಸರ್. ಓ, ಆರಿಸುವುದು 70. ಹೌದು ಸರ್. ಮತ್ತೆ ಕಡಿಮೆ ಮಾಡೋದು. ಕಡಿಮೆ ಮಾಡೋದು. ಆ ನಂತರ ಅದಾದ ನಂತರ ಈ ಸಿಟ್ರಿಕ್ ಆಸಿಡ್ ಆಮ್ಲವನ್ನು ಸುಮಾರು 1-2% ಶೇಕಡಷ್ಟು ನಾವು ಹಾಲನ್ನು ಈ ಕಂಟಿನ್ಯೂಸ್ ಸ್ಟಿರಿಂಗ್ ಅಂತ ಕರಿತೀವಿ ಸರ್ ಇಂಗ್ಲಿಷ್ ಅಲ್ಲಿ, ಅಂದ್ರೆ ಹಾಲನ್ನು ಕಂಟಿನ್ಯೂಸ್ ಆಗಿ ಕದಡುತ್ತಾ ಅದನ್ನು ಬೆರೆಸಬೇಕು ಸರ್. ಓಹೋ. ಆ ಹಾಲು ಬೆರೆಸಿದಾಗ ನಮಗೆ ಅದು ಒಡುವಿಕೆಯನ್ನು ಕಾಣಿಸುತ್ತೆ ಸರ್. ಅಂದ್ರೆ ನೀವು ಹೇಳುದು 70ರಷ್ಟು ತಾಪಮಾನಕ್ಕೆ ಬಂದಾಗ ಸಿಟ್ರಿಕ್ ಆಸಿಡ್ ಅನ್ನ ಮಾಡಿಕೊಂಡು ಅದನ್ನು ಕಲಿಸಬೇಕು. ಕಲಿಸಬೇಕು ಸರ್. ಕಲಿಸ್ತಾ ಹಾಕ್ತಾ ಇರಬೇಕು ಸರ್ ಅದನ್ನ. ಅದಾದ ನಂತರ ಈ ಒಡೆದ ಹಾಲಿನಿಂದ ಒಂದು ಘನ ಪದಾರ್ಥವನ್ನು ಬರುತ್ತೆ ಸರ್. ಅಂದ್ರೆ ನಾವು ಏನ್ ಕಾನ್ಸಂಟ್ರೇಟೆಡ್ ಮಾಸ್ ಅಂತ ಇರ್ತಾವಲ್ಲ, ಘನ ಪದಾರ್ಥ. ಆ ಘನ ಪದಾರ್ಥವನ್ನು ಮಸ್ಲಿನ್ ಬಟ್ಟೆಯಲ್ಲಿ ನಾವು ಅದನ್ನು ಬೇರ್ಪಡಿಸಬಹುದು. ಅದರಲ್ಲಿ ಯಾಕೆ ಮಾಡಬೇಕು ಸರ್, ಬೇರೆ ಬಟ್ಟೆ ಆಗುದಿಲ್ಲ? ಮಸ್ಲಿನ್ ಕ್ಲಾತ್ ಅಲ್ಲಿ ಯಾಕೆ ಮಾಡಬೇಕು ಅಂದ್ರೆ ಇದರಲ್ಲಿ ಇರುವಂತಹ ವೇ ಪ್ರೋಟೀನ್ಸ್ ಮತ್ತೆ ವೇ, ನಾವು ಏನಾದ್ರು ಲಿಕ್ವಿಡ್ ವಾಟರ್ ಇರುತ್ತಲ್ಲ ಸರ್, ಅದನ್ನ ಕಂಪ್ಲೀಟ್ ಆಗಿ ಸಪರೇಟ್ ಆಗುತ್ತೆ. ಸಪರೇಟ್ ಸೋಸ್ಲಿಕ್ಕೆ ಆಗುತ್ತೆ ಹಳ್ಳಿ ಭಾಷೆಯಲ್ಲಿ. ಹೌದು ಸರ್. ಅದು ಸೋಸ್ದಕ್ಕೆ ಅದು ಮಸ್ಲಿನ್ ಕ್ಲಾತ್ ಯೂಸ್ ಮಾಡಬೇಕು ಸರ್. ಅದಾದ್ಮೇಲೆ ಈ ಘನ ಪದಾರ್ಥವನ್ನು ಪನ್ನೀರ್ ಪ್ರೆಸ್ ಅಂತ ಬರುತ್ತೆ ಸರ್. ಹಾಗೆಂದ್ರೆ ಪನ್ನೀರ್ ಪ್ರೆಸ್ ಅಂದ್ರೆ ಒಂದು ವಜ್ಜೆ ತರ ಸರ್, ಒಂದು ಹೆವಿ ವೇಟ್. ಆ ವೇಟ್ ಅನ್ನು ಇಟ್ಟುಬಿಟ್ಟು ಕನಿಷ್ಠ 30 ನಿಮಿಷದವರೆಗೂ ಅದರಲ್ಲಿ ಇಡಬೇಕು ಸರ್. ಓಹೋ, ಅಷ್ಟು ಹೊತ್ತು ಇಡಬೇಕು. ಇಡಬೇಕು ಸರ್. ಅದಾದ ನಂತರ ಆ ಘನ ಪದಾರ್ಥವನ್ನು ಶೀತಲೀಕರಿಸಿದ ನೀರಿನಲ್ಲಿ ಸುಮಾರು 10 ಡಿಗ್ರಿ ಟೆಂಪರೇಚರ್ ಇರುವಂತ ನೀರಿನಲ್ಲಿ 4-10 ಡಿಗ್ರಿ ಅದರಲ್ಲಿ 3-4 ಗಂಟೆವರೆಗೂ ಇಡಬೇಕು ಸರ್. ಓಹೋ. ಆ ಘನ ಪದಾರ್ಥವನ್ನ ಪ್ರೆಸ್ ಮಾಡಿದ ಮೇಲೆ ಒಂದು 1/2 ಗಂಟೆ ಇಟ್ಟು ಆಮೇಲೆ ಈ ಶೀತಲೀಕರಿಸಿದಂತ ನೀರಿನಲ್ಲಿ ಇಡಬೇಕು. ಹೌದು ಸರ್. 3-4 ಗಂಟೆವರೆಗೆ. ಮುಂದೆ ಅದಾದ ನಂತರ ನಾವು ಅದನ್ನು ಪ್ಯಾಕಿಂಗ್ ಮಾಡಬಹುದು ಸರ್. ಮಾರಾಟಕ್ಕೆ ಅಂದ್ರೆ ಪ್ಯಾಕೇಜಿಂಗ್ ಮಾಡಬಹುದು. ನಮ್ಮ ಮನೆಯಲ್ಲಿ ತಗೊಳ್ತಿದ್ರೆ ಹಾಗೆ ನಾವು ಯೂಸ್ ಮಾಡ್ಕೊಳ್ಬಹುದು ಅಲ್ವಾ? ಈಗ ನೀವು ಒಂದು ಹೇಳಿದ್ರಿ ಪನ್ನೀರ್ನಲ್ಲಿ 90% ಉಷ್ಣತೆಯನ್ನ ಮಾಡಬೇಕು ಅಂತ, ಯಾಕೆ ಅದು ಸರ್? ಈ ಪನ್ನೀರ್ 90 ಡಿಗ್ರಿಗೆ ಯಾಕೆ ಮಾಡಬೇಕು ಅಂದ್ರೆ ಈ ಹಾಲಿನಲ್ಲಿ ಪ್ರೋಟೀನ್ ಕಂಟೆಂಟ್ ಅಂದ್ರೆ ಸಾರಜನಕವನ್ನು ಮುಖ್ಯವಾಗಿ ನೋಡಿದಾಗ ಎರಡು ಬಗೆಯಾಗಿ ಇರುತ್ತೆ ಸರ್. ಯಾವ್ದೆಲ್ಲ ಸರ್ ಅದು? ಪ್ರೋಟೀನ್ ಅಲ್ಲಿ ಮೇನ್ 2 ಪಾರ್ಟ್ಸ್ ಅಂತ, ಒಂದು ಕೇಸಿನ್ ಅಂತ ಕರಿತೀವಿ, ಇನ್ನೊಂದು ವೇ ಪ್ರೋಟೀನ್ ಅಂದ್ರೆ ಹಾಲು ಉಡುವಿಕೆ. ಓಹೋ. ಸೊ ಈ ಕೇಸಿನ್ ಸುಮಾರು 80% ಇರುತ್ತೆ ಸರ್ ಹಾಲಿನ ಪ್ರೋಟೀನ್ ನೋಡಿದಾಗ. ಇದು ವೇ ಪ್ರೋಟೀನ್ 20% ಇರುತ್ತೆ ಸರ್ ಅದರ ಕಾಂಟ್ರಿಬ್ಯೂಷನ್. ಸೊ ಈ ಪ್ರೋಟೀನ್ ಅನ್ನ 90 ಡಿಗ್ರಿ ನಾವು ಕಾಯಿಸಿದಾಗ ಈ ಕಂಪ್ಲೀಟ್ ಆಗಿ ಡಿನೇಚರೇಷನ್ ಅಂತ ಕರಿತೀವಲ್ಲ ಸರ್, ಸ್ವಭಾವ ಕಳುವಿಕೆ, ಅದನ್ನು ಕಂಪ್ಲೀಟ್ ಪರಿಪೂರ್ಣವಾಗಿ ಆಗುತ್ತೆ ಸರ್, ಅಥವಾ ಸಂಪೂರ್ಣವಾಗಿ. ಆ ಸಂಪೂರ್ಣವಾಗಿ ಆದಾಗ ಮಾತ್ರ ನಮಗೆ ಸಂಪೂರ್ಣ ಘನ ಪದಾರ್ಥವನ್ನು ನಾವು ಸಪರೇಟ್ ಆಗಿ ತಗೋಬಹುದು ಸರ್. ಅದಕ್ಕಿಂತ ಸುಲಭವಾಗಿ ಹೇಳಿದ್ರೆ ಉತ್ತಮವಾಗಿರತಕ್ಕಂತ ಪನ್ನೀರ್ ನಮಗೆ ಸಿಗ್ತದೆ. ಹೌದು ಸರ್. ಇಷ್ಟೆಲ್ಲ ಪ್ರೊಸೆಸ್ ಮಾಡಿದ ಮೇಲೆ ಸಂಸ್ಕರಣೆ ಮಾಡೋದು ಬಹಳಷ್ಟು ಮುಖ್ಯ ಅಲ್ವಾ? ಯಾಕಂದ್ರೆ ಈ ರೀತಿಯ ಸಿಸ್ಟಮ್ ನಲ್ಲಿ ಮಾಡಬೇಕು. ಕೆಲವೊಮ್ಮೆ ರಾ ಆಗಿ ನಾವು ಏನೇನೋ ಮಾಡ್ಕೊಂಡು ಮಾಡ್ತೇವೆ, ಪನ್ನೀರ್ ಆಗಬೇಕು ಅಂತ ಆಗುದಿಲ್ಲ. ಆಗುದಿಲ್ಲ ಸರ್. 75-80 ಡಿಗ್ರಿ ನಾವು ಏನಾದರೂ ಅದು ನಾವು ಸಿಟ್ರಿಕ್ ಆಸಿಡ್ ಹಾಕಿದ್ರು ಒಡೆಯುತ್ತೆ ಸರ್. ಬಟ್ ಆದ್ರೆ ಆ ನೀರಿನ ಅಂಶ ಏನಿರುತ್ತಲ್ಲ ಅದ್ರ ಜೊತೆಗೆ ಈ ಕೇಸಿನ್ ಪ್ರೋಟೀನ್ ಅದರಲ್ಲಿ ಕಳ್ಕೊಳ್ಳುವಂತ ಜಾಸ್ತಿ ಚಾನ್ಸಸ್ ಇರುತ್ತೆ. ಈಗ ಸಾವರಮಠ ಅವರೇ, ಮುಖ್ಯವಾಗಿ ಈ ಫುಡ್ ಗ್ರೇಡ್ ಅಂತ ಏನಂತೇವೆ, ಆಹಾರ ದರ್ಜೆ ಉಳ್ಳ ಸಿಟ್ರಿಕ್ ಆಸಿಡ್ ಅಂತ ಏನಿದೆ ಅದು ಬಿಸಿ ನೀರಿನಲ್ಲಿ ಬೆರೆಸಿ ಹಾಲಿನಲ್ಲಿ ಮಿಶ್ರಣ ಮಾಡಬೇಕು ಅಂತ ಅಂತಾರೆ. ಹೌದು ಸರ್. ಹೌದು. ಫುಡ್ ಗ್ರೇಡ್ ಅಂದ್ರೆ ಆ ಒಂದು ಸಿಟ್ರಿಕ್ ಆಸಿಡ್ ನಾವು ಏನ್ ಬಳಸ್ತೀವಲ್ಲ ಸರ್, ಫುಡ್ ಗ್ರೇಡ್ ಮಾತ್ರ ನಾವು ಬಳಸಬೇಕು. ಅದನ್ನ ಉಪಯೋಗಿಸೋದ್ರಿಂದ ಆರೋಗ್ಯದ ಸಿಟ್ರಿಕ್ ಆಮ್ಲವನ್ನು ಮಾಡುವ ವಿಧಾನದ. ಹಾ ಸರ್. ಫುಡ್ ಗ್ರೇಡ್ ಸಿಟ್ರಿಕ್ ಆಸಿಡ್ ಮಾತ್ರ ನಾವು ಯೂಸ್ ಮಾಡಬೇಕು ಸರ್. ಅನಾಲಿಟಿಕಲ್ ಗ್ರೇಡ್ ಅಂದ್ರೆ ಕೆಮಿಕಲ್ ಪರ್ಪಸ್ ಯೂಸ್ ಮಾಡೋದು, ಲ್ಯಾಬೊರೇಟರಿ ಪರ್ಪಸ್ ಯೂಸ್ ಮಾಡೋದು, ಈ ತರ ಬಹಳಷ್ಟು ಸಿಗುತ್ತೆ ಸರ್. ಫುಡ್ ಗ್ರೇಡ್ ಇರೋದನ್ನ ನಾವು ಆಹಾರಕ್ಕೆ ಯೂಸ್ ಮಾಡಿ ಆಲೋಚನೆ ಮಾಡಬೇಕು. ನಾವು ಮಾಡೋರು ಗಡಿಬಿಡಿಯಲ್ಲಿ ಏನೋ ಸಿಟ್ರಿಕ್ ಆಸಿಡ್ ಕೊಡಿ ನಾವು ಬಂದು ಮಾಡಬಾರದು. ಅಲ್ಲ ಸರ್, ಆರೋಗ್ಯಕ್ಕೆ ಹಾನಿಯೂ ಆಗ್ತದೆ. ನಾವು ಆರೋಗ್ಯ ವರ್ಧನೆಗೆ ಅಂತ ಬಳಸಲಿಕ್ಕೆ ತಗೊಂಡು ಬಂದ್ರೆ ಅದು ಆರೋಗ್ಯವನ್ನು ಹಾಳು ಮಾಡುವಂತದ್ದು ಕೂಡ ಆಗ್ತದೆ, ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಅಂದ್ರೆ ಈ ಸಿಟ್ರಿಕ್ ಆಮ್ಲದ ಉಪಯೋಗ ಏನು ಅಂತೀರಿ ಸರ್? ಸಿಟ್ರಿಕ್ ಆಮ್ಲ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಸಿಟ್ರಿಕ್ ಆಮ್ಲ ಒಂದು ಕ್ಷಾರತೆ, ಪಿಎಚ್ ಅಂತ ಕರಿತೀವಲ್ಲ ಸರ್, ಆ ಪಿಎಚ್ 3 ಇರುತ್ತೆ ಸರ್. ಆ ಪಿಎಚ್ 3 ಇರೋದ್ರಿಂದ ಘನ ಪದಾರ್ಥದ ಸಾರಜನಕ ಅಂದ್ರೆ ಪ್ರೋಟೀನ್ ಬರಬೇಕಾದ್ರೆ ಆಮ್ಲತೆ, ಎಸಿಡಿಟಿ ಅಂತ ಕರಿತೀವಲ್ಲ, ಅದನ್ನು ಹೆಚ್ಚಾಗಿ ಹಾಲಿನ ಕ್ಷಾರತೆ 4.6 ಬಂದಾಗ ಮಾತ್ರ ಅದು ಕಂಪ್ಲೀಟ್ ಆಗಿ ಡಿನೇಚರೇಷನ್ ಆಗುತ್ತೆ ಸರ್. ಅದಕ್ಕೋಸ್ಕರ ಇದು ನಾವು ಸಿಟ್ರಿಕ್ ಆಸಿಡ್ ಅನ್ನು ಯೂಸ್ ಮಾಡೋದು. ಅಂದ್ರೆ ಯಾರಾದ್ರೂ ಈ ಒಂದು ಪನ್ನೀರ್ ಅನ್ನ ಮಾಡಬೇಕು ಅಂತ ಇದ್ದವರು ಮೊದಲು ಸಿಟ್ರಿಕ್ ಆಮ್ಲವನ್ನ ಕರೆಕ್ಟ್ ಆಗಿ ತಗೊಳ್ಬೇಕು, ಕೇಳಿ ಪಡ್ಕೊಳ್ಬೇಕು, ಪನ್ನೀರಿಗೆ ಬೇಕಾಗಿ ತಗೊಳ್ತಾ ಇದ್ದೇನೆ. ಒಂದು ಎರಡನೇ ಈ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ತುಂಬಾ ಒಳ್ಳೆಯ ಮಾಹಿತಿ, ಯಾಕಂದ್ರೆ ಈ ರೀತಿಯ ಎಚ್ಚರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಹಿಸಬೇಕು ಅಂತ. ಸರ್, ಇನ್ನೊಂದು ನೀವು ಹೇಳಿದ್ರಿ ಈ ಪನ್ನೀರ್ ಪ್ರೆಸ್ಸಿಂಗ್ ಅನ್ನ ಮಾಡ್ತೇವೆ ಅಂತ. ಯಾಕೆ ನಾವು ಈಗ ಈ ಮಸ್ಲಿನ್ ಬಟ್ಟೆಯಲ್ಲಿ ಅದನ್ನು ಸೋಸಿದಾಗ ನೀರು ಬೇರ್ಪಡೆ ಆಗುದಿಲ್ವ? ಆಗುತ್ತೆ ಸರ್, ಬಟ್ ಪ್ರೆಸ್ಸಿಂಗ್ ಮಾಡಿದಾಗ ಇನ್ನು ಉಳಿದ ನೀರಿನ ಅಂಶವನ್ನು ನಾವು ತೆಗೆಯಲು ಸಹಾಯ ಆಗುತ್ತೆ ಸರ್. ಅದಕ್ಕೋಸ್ಕರ ನಾವು ಪ್ರೆಸ್ಸಿಂಗ್ ಮಾಡಲೇಬೇಕು ಸರ್. ಇಲ್ಲಾಂದ್ರೆ ಅದು ಘನ ಪದಾರ್ಥ ಪೂರ್ತಿ ಹಸಿಯಾಗಿರುತ್ತೆ, ಆಮೇಲೆ ಅದು ಮುಗಿಸ ತಕ್ಷಣ ಆ ಪನ್ನೀರನ್ನು ನಾವು ಕಟ್ ಮಾಡೋ ರೀತಿಯಲ್ಲಿ ಬರಬೇಕು ಸರ್. ಅದಕ್ಕೋಸ್ಕರ ಅದು ಪ್ರೆಸ್ಸಿಂಗ್ ಆಗಿ ಮಾಡಲೇಬೇಕು ಸರ್. ಈಗ ಶಂಕರಲಿಂಗ ಸಾವರಮಠ ಅವರು, ನೀವು ಒಂದು ಮಾತನ್ನ ಹೇಳಿದ್ರಿ, ನಾವು ನೀರಿನಲ್ಲಿ ಇದನ್ನ ಹಾಕಬೇಕು, ಶೀತಲೀಕರಿಸಿದ ನೀರಿನಲ್ಲೇ ಹಾಕಬೇಕು. ಹೌದು ಸರ್. ಯಾಕೆ ಅದರಲ್ಲಿ ಇಡಬೇಕು ಸರ್? ಉತ್ತಮವಾದ ಘನ ಪದಾರ್ಥವನ್ನು ವಿನ್ಯಾಸ ಹಾಗೂ ಆಕೃತಿ ಅಂದ್ರೆ ಬಾಡಿ ಅಂಡ್ ಟೆಕ್ಸ್ಚರ್ ಬರಬೇಕು ಅಂದ್ರೆ, ಈಗ ಪನೀರ್ ಅಂದ ತಕ್ಷಣ ನಮಗೆ ರಬ್ಬರ್ ಬಾಡಿ ಬರಬೇಕು, ಸ್ಪಾಂಜ್ ತರ ಇರಬೇಕು. ಅದನ್ನು ಪಡೀಲಿಕ್ಕೆ ನಾವು ಶೀತಲೀಕರಿಸಿದ ನೀರಿನಲ್ಲಿ ನಾವು ಹಾಕಲೇಬೇಕು ಸರ್. ಈಗ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಏನು ಅಂದ್ರೆ, ನಾವು ಮನೆಯಲ್ಲಿ ಮಾಡಿದ್ರೆ ನಮಗೆ ಖಾತ್ರಿ ಇರ್ತದೆ ಅದು ನಿನ್ನೆದೋ ಮೊನ್ನೆದೋ ಅಥವಾ ಒಂದು ವಾರದ್ದು ಅಂತ ಈ ಪನೀರ್ನ ಬಗ್ಗೆ. ಸರ್, ನಾವು ಹೊರಗಿನಿಂದ ತರ್ತೇವೆ, ಅದು ಈ ಫ್ರಿಡ್ಜ್ನಲ್ಲಿ ಶೀತಲೀಕರಣದಲ್ಲಿ ಇಟ್ಟು ಎಷ್ಟೋ ಸಮಯಗಳಾಗಿರ್ತವೆ. ಮುಖ್ಯವಾಗಿ ಇದರ ಗುಣಮಟ್ಟ ಹಾಳಾಗದಾಗಿ ಎಷ್ಟು ಕಾಲ ಇಡಬಹುದು ಮತ್ತೆ ಹೇಗೆ ಅದನ್ನು ನಾವು ನಿರ್ಧಾರ ಮಾಡೋದು ಅಂತ? ಹೌದು ಸರ್, ಬಹಳ ಮುಖ್ಯವಾದ ಪ್ರಶ್ನೆ ಸರ್ ಇದು. ಯಾಕಂದ್ರೆ ಪನೀರ್ ಫ್ರೆಶ್ ಆಗಿ ಮಾಡಿದ್ರೆ ಸರ್ ಒಂದು ದಿವಸ ಮಾತ್ರ ಈ ಕೊಠಡಿಯ ತಾಪಮಾನಕ್ಕೆ, ರೂಮ್ ಟೆಂಪರೇಚರ್ ಅರೌಂಡ್ 37 ಡಿಗ್ರಿ ಅಂತ ನಾವು ಏನ್ ಕರಿತೀವಲ್ಲ ಸರ್, ಆ ಟೆಂಪರೇಚರ್ ಅಲ್ಲಿ ನಾವು ಒಂದು ದಿವಸದವರೆಗೂ ಇಡಬಹುದು. ಅದನ್ನೇನು ರೆಫ್ರಿಜರೇಷನ್ ಟೆಂಪರೇಚರ್ ಸುಮಾರು 7 ಡಿಗ್ರಿಯಿಂದ 10 ಡಿಗ್ರಿವರೆಗೂ ನಾವು ಇಟ್ಟಿದ್ರೆ 3 ದಿವಸವರೆಗೂ ಅದನ್ನು ಹಾಳಾಗದಂತೆ ನೋಡಿಕೊಳ್ಬಹುದು ಸರ್. 3 ದಿನದವರೆಗೆ ಮಾರ್ಕೆಟ್ನಲ್ಲಿ ಎಷ್ಟು ದಿನ ಅಂತ ಗೊತ್ತಾಗೋದಿಲ್ಲ ನಮಗೆ. ಅಲ್ಲ ಸರ್, ಅದರಲ್ಲಿ ಪ್ಯಾಕೇಜಿಂಗ್ ಒಂದು ಟೆಕ್ನಾಲಜಿ ಇದೆ ಸರ್. ನೀವು ಯಾವ ತರ ಈಗ ವ್ಯಾಕ್ಯೂಮ್ ಪ್ಯಾಕೇಜ್ ಮಾಡಿದ್ರೆ ಸುಮಾರು 1 ವಾರ 10 ದಿವಸ 15 ದಿವಸವರೆಗೂ ಹೋಗಬಹುದು. ಈ ಸಾಮಾನ್ಯವಾಗಿ ಮನೆಯಲ್ಲಿ ಮಾಡಬೇಕು ಅಂದ್ರೆ ಇದು ಕೊಠಡಿಯಲ್ಲಿ ಮನೆಯಲ್ಲಿ ಇಟ್ಟಾಗ 1 ದಿವಸ ಅಥವಾ ಫ್ರಿಡ್ಜ್ ಅಲ್ಲಿ ಇಟ್ಟರೆ 3 ದಿವಸವರೆಗೂ ಬರುತ್ತೆ ಸರ್. ಈಗ ಹಾಲಿನಿಂದ ಉಪ ಉತ್ಪನ್ನಗಳನ್ನು ಮಾಡೋದ್ರ ಬಗ್ಗೆ ಹೇಳಿದ್ರಿ, ಪನೀರಿನಿಂದ ಉತ್ಪನ್ನಗಳು ಯಾವ ಯಾವ್ದನ್ನು ಮಾಡಬಹುದು ಅಂತ ತಾವು ಹೇಳ್ತೀರಿ? ಪನೀರಿನ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬರ್ತಾ ಇದಾವೆ ಸರ್. ಈ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಪನೀರ್ ಪದಾರ್ಥಗಳನ್ನು ಬಹಳಷ್ಟು ಇಷ್ಟಪಡ್ತಾರೆ ಸರ್. ಈಗ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ಬೇಕಂದ್ರೆ ಈ ಪನೀರ್ ಬಟರ್ ಮಸಾಲ, ಪಾಲಕ್ ಪನೀರ್, ಆಮೇಲೆ ಪನೀರ್ ಟೀಕಾ, ಪನೀರ್ ಪಕೋಡ, ಪನೀರ್ ಖೀರ್ ಸ್ವೀಟ್ಸ್ ಅಲ್ಲಿ ಈ ತರ ಬಹಳಷ್ಟು ಪದಾರ್ಥಗಳನ್ನು ಮಾಡ್ತಾ ಇದ್ದಾರೆ ಸರ್. ಈಗ ನೀವು ಹೇಳುವ ಪ್ರಕಾರ ಪನೀರ್ ಬಹಳಷ್ಟು ಒಳ್ಳೇದು ಅಂತ ಹೇಳ್ತಾ ಇದ್ದೀರಿ, ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಇದು ಯಾವ ಯಾವ ರೀತಿಯ ಪ್ರಯೋಜನವನ್ನ ಒಬ್ಬ ವ್ಯಕ್ತಿಗೆ ಕೊಡಬಹುದು ದೇಹದ ಮೇಲೆ? ಇದನ್ನ ಬಹಳ ಮುಖ್ಯವಾಗಿ ನಾವು ನೋಡಲೇಬೇಕು ಸರ್. ಯಾಕಂದ್ರೆ ಪನೀರಿಂದ ಈ ಸಸ್ಯಾಹಾರಿಗಳಿಗೆ ಅತಿ ಪ್ರಿಯಕರವಾದ ಪದಾರ್ಥ ಎಂದು ಇದನ್ನ ಕರೀತಾರೆ ಸರ್. ಹೌದು, ಈ ಬಲವಾದ ಹಲ್ಲುಗಳಿಗೆ ಮೂಳೆಗಳಿಗೆ ನಿರ್ಮಾಣಕ್ಕೆ ಇದು ಬಹಳಷ್ಟು ಉಪಯೋಗಕರ. ಅಂದ್ರೆ ಹಲ್ಲು ಮತ್ತು ಮೂಳೆಗಳ ನಿರ್ಮಾಣಕ್ಕೆ ಅಂದ್ರೆ ಒಂದು ಗಟ್ಟಿತನವನ್ನು ಕಾಪಾಡಲಿಕ್ಕೆ ಇದು ಬಹಳಷ್ಟು ಒಳ್ಳೆ. ಹೌದು ಸರ್, ಯಾಕಂದ್ರೆ ಈ ಪನೀರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್. ಈ ಅತಿಯಾದ ಕ್ಯಾಲ್ಸಿಯಂ ಕಂಟೆಂಟ್ ಇರುವುದರಿಂದ ಇದನ್ನ ಹಲ್ಲು ಮತ್ತು ಮೂಳೆಗಳ ನಿರ್ಮಾಣಕ್ಕೆ ಬಹಳ ಸಹಾಯ ಮಾಡುತ್ತೆ. ಆಮೇಲೆ ದೇಹದ ಚಯಾಪಚಯ ಕ್ರಿಯೆ ಅಂದ್ರೆ ಡೈಜೆಷನ್ ಅಂತ ನಾವು ಏನ್ ಕರಿತೀವಿ, ಇದನ್ನು ಕೂಡ ಜೀರ್ಣಕ್ರಿಯೆ ಇದನ್ನು ಕೂಡ ಸುಧಾರಿಸುತ್ತೆ. ಅದಲ್ಲದೆ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇರೋರು ಇದನ್ನು ಸೇವಿಸಬಹುದಾ ಅಂತ ಒಂದು ಪ್ರಶ್ನೆ ಇದೆ ಸರ್. ಖಂಡಿತ ಏನೂ ಆಗುದಿಲ್ಲ ಸರ್, ಅವ್ರು ಕೂಡ ಇದನ್ನು ಸೇವಿಸಬಹುದು. ಯಾಕಂದ್ರೆ ಇದರಲ್ಲಿ ಇನ್ಸುಲಿನ್ ನಿಯಂತ್ರಣಿಸುವಂತ ಒಂದು ಕೆಪಾಸಿಟಿನೂ ಇದೆ ಸರ್. ಆಮೇಲೆ ಇದರಲ್ಲಿ ಲ್ಯಾಕ್ಟೋಸ್ ಅಂತ ಒಂದು ಏನು ಸಕ್ಕರೆ ಅಂಶ ಇರುತ್ತೆ, ಡಯಾಬಿಟಿಸ್ ಬಹಳ ಹೇಳಿ ಮಾಡಿಸಿದ್ದು. ಹೌದು ಹೌದು ಸರ್, ಲ್ಯಾಕ್ಟೋಸ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಇದು ಅವರು ಕೂಡ ಸೇವಿಸಬಹುದು ಸರ್. ಇದಲ್ಲದೆ ದೇಹದಲ್ಲಿನ ಈ ಕೀಲು ನೋವು ಮತ್ತು ದೇಹದ ನೋವು ಬಾಡಿ ಪೇನ್ ಏನೋ ಇರುತ್ತಲ್ಲ ಸರ್, ಇದು ಕೂಡ ಕಮ್ಮಿ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಮತ್ತು ಒಮೆಗಾ 6 ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ ಸರ್. ಸೊ ಇದರಿಂದ ಬಾಡಿ ಪೇನ್ ಅಥವಾ ಈ ಮೊಳಕನ ನೋವು ಕೀಲು ನೋವು ಬರುವುದಿಲ್ಲ ಸರ್. ಅಂದ್ರೆ ಈ ಒಮೆಗಾ ಕೊಬ್ಬಿನಾಂಶಗಳು ಒಳಪಟ್ಟಿರುವುದರಿಂದ ಪನೀರನ್ನ ಸೇವಿಸಿದ್ರೆ ನೋವುಗಳು ಕೂಡ ಕಡಿಮೆ. ತುಂಬಾ ಒಳ್ಳೆಯ ವಿಚಾರ ಇದು. ಇನ್ನೇನು ಪ್ರಯೋಜನ ಇದೆ? ಇದಲ್ಲದೆ ಇದು ಸಂಧಿವಾತವನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಅದಾದ ನಂತರ ಪಾರ್ಶ್ವವಾಯು ಕಡೆ ತಡೆಯುತ್ತೆ ಸರ್. ಯಾಕಂದ್ರೆ ಪೊಟ್ಯಾಸಿಯಂ ಅಂಶವು ಜಾಸ್ತಿ ಇರುವುದರಿಂದ ಈ ರಕ್ತ ಒತ್ತಡವನ್ನು ಏರುಪೇರು ಆಗದಂತೆ ನೋಡಿಕೊಳ್ಳುತ್ತದೆ. ಅದಲ್ಲದೆ ಈ ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಲ್ಲ ಸರ್, ಬಾಡಿ ಪ್ರತಿರಕ್ಷಣೆ ಶರೀರದಲ್ಲಿ, ಅದನ್ನು ಕೂಡ ಇದು ಸುಧಾರಿಸುತ್ತದೆ. ಅದಲ್ಲದೆ ಈ ಚರ್ಮವನ್ನು ಸುಧಾರಿಸುತ್ತದೆ, ಯಾಕಂದ್ರೆ ಇದರಲ್ಲಿ ಸೆಲೆನಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್. ಇದನ್ನು ಒಂದು ವ್ಯಕ್ತಿಯ ಹೊಳೆಯುವ ಚರ್ಮವನ್ನು ಪಡೆಯಲು ಕೂಡ ಸಹಾಯ ಮಾಡುತ್ತೆ ಸರ್. ಹೌದು, ಕೆಲವೊಮ್ಮೆ ಸೆಲೆನಿಯಂ ಅಂಶ ಕಡಿಮೆ ಆದ್ರೆ ಚರ್ಮದಲ್ಲಿ ರೋಗಗಳು ಕಂಡು ಬರುತ್ತೆ. ಹೌದು ಹೌದು ಸರ್, ಅದಕ್ಕೆ ಇದು ಒಳ್ಳೇದು. ಬಹಳ ಪನೀರ್ ನೀವು ಹೇಳೋ ಪ್ರಕಾರ ಪನ್ನೀರನ್ನು ಹೆಚ್ಚು ಸೇವಿಸಬೇಕು ಆ ಲೆಕ್ಕದಲ್ಲಿ ಅಂದ್ರೆ ಅತಿಯಾದ್ರೆ ಎಲ್ಲವೂ ವಿಷಯನೇ ಅಲ್ವಾ. ಒಂದು ಹಿತಮಿತವಾಗಿ ಪ್ರಕೃತಿ ದತ್ತವಾಗಿ ಇರುವಂತ ಒಂದು ವಾತಾವರಣದಲ್ಲಿ ಬದುಕಲಿಕ್ಕೆ ಪನ್ನೀರ್ ಅಂತೂ ಬಹಳಷ್ಟು ಒಳ್ಳೇದು. ಈಗ ನಮ್ಮಲ್ಲಿ ಒಂದು ಕ್ರಮ ಇದೆ, ಏನು ಗೊತ್ತಾ, ಕೆಲವೊಮ್ಮೆ ಹಾಲು ಒಡೆದು ಬಿಡ್ತದೆ. ಆ ಸಂದರ್ಭದಲ್ಲಿ ಒಡೆದ ಹಾಲನ್ನು ಚೆಲ್ಲುವುದಿಲ್ಲ, ಏನ್ ಹೇಳ್ತಾರೆ, ಪನ್ನೀರ್ ಮಾಡಬಹುದು ಅಂತ ಹೇಳ್ತಾರೆ. ಸರಿಯಾ ಸರ್, ಸರ್ ಒಡೆದ ಹಾಲಿನಿಂದ ಪನ್ನೀರ್ ಮಾಡಬಹುದು, ಆದ್ರೆ ಇಳುವರಿ ಅಷ್ಟು ಬರುವುದಿಲ್ಲ ಸರ್. ನಾವೇನೊಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇಷ್ಟಂತ ಹೇಳದಲ್ಲ ಸರ್, ಅಂದ್ರೆ ಶರೀರಕ್ಕೆ ಹಾನಿ ಇಲ್ಲ, ಹಾನಿ ಅಂತೂ ಏನು ಇಲ್ಲ ಸರ್. ಇದರಿಂದ ನಾವು ಇಳುವರಿ ಕಾಣುವುದಿಲ್ಲ, ಹಾಗೆ ಗುಣಮಟ್ಟದಲ್ಲಿ ಸ್ವಲ್ಪ ಕಳಪೆಯನ್ನು ನಾವು ಕಾಣಬಹುದು, ಬಟ್ ಸೇವಿಸೋದ್ರಿಂದ ಯಾವುದೇ ತರ ಅಡಪರಿಣಾಮ ಇಲ್ಲ. ಈಗ ಪನ್ನೀರ್ ಅಂತ ಹೇಳಿದ್ರೆ ಇದು ಹೆಚ್ಚಾಗಿ ನಗರ ವಾಸಿಗಳ ಆಹಾರ. ಹೌದು ಸರ್, ಗ್ರಾಮೀಣರು ಎಲ್ಲ ಇಲ್ಲಿ ಪನ್ನೀರ್ ತಿಂತಾರೆ ಹೇಳಿ. ಹೌದು, ಗ್ರಾಮೀಣ ಪ್ರದೇಶದಲ್ಲಿ ಮಾಡಬಹುದು, ಇದನ್ನು ಮಾಡಬಹುದು ಸರ್, ಖಂಡಿತ. ಗ್ರಾಮೀಣ ಪ್ರದೇಶದಲ್ಲಿ ಶೋಧಿಸಿರುವ ಹಾಲು ಪಾತ್ರೆಯಲ್ಲಿ ತಗೋಬೇಕು ಸರ್. ಅದನ್ನ ಯಾಕಂದ್ರೆ ಈ ರೀತಿಯ ಪ್ರೊಸೆಸಿಂಗ್ ಫ್ರಿಜ್ ಎಲ್ಲ ಇರುವುದಿಲ್ಲ ಮನೆಯಲ್ಲಿ ಹಳ್ಳಿಗಳಲ್ಲಿ. ಹೌದು ಸರ್, ಹೌದು. ಈ ಪಾತ್ರೆಯಲ್ಲಿ ಹಾಲನ್ನು ತಗೊಂಡ್ಮೇಲೆ ಥರ್ಮೋಮೀಟರ್ ಇರುವುದಿಲ್ಲ ಸರ್ ಗ್ರಾಮೀಣ ಪ್ರದೇಶದಲ್ಲಿ. ಹೌದು, ಇದನ್ನ 90 degree ವರೆಗೂ ಹೋಗಿದೆ ಅಂತ ಹೆಂಗ್ ಹೇಳಬೇಕು ಅಂದ್ರೆ, ಫಸ್ಟ್ ಕುದಿಸಿದಾಗ ಫಸ್ಟ್ ಗೆ ಒಂದು ಬಬಲ್ಸ್ ಬರುತ್ತಲ್ಲ ಸರ್, ಗುಳ್ಳೆ ಅಂತಾರೆ, ಅದು ಬಂದ ತಕ್ಷಣ ನಾವು ತಿಳ್ಕೊಬೇಕು ಇದು 90 degree ವರೆಗೂ ಹೋಗಿದೆ ಅಂತ. ಯಾಕೆ ಹಾಲು ಕುದಿಯದೆ 100.4 degree ಸೆಲ್ಸಿಯಸ್. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದನ್ನು ನಾವು 90 degree ರೀಚ್ ಆಗಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ ಒಂಚೂರು ಟೆಂಪರೇಚರ್ ಕಡಿಮೆ ಮಾಡಿ 70 degree ಬಂದಿದ್ದು ಗೊತ್ತಾಗುತ್ತೆ ಸರ್. ಅದಾದ್ಮೇಲೆ ಈ ಸಿಟ್ರಿಕ್ ಆಸಿಡ್ ಅನ್ನು ಫುಡ್ ಗ್ರೇಡ್ ಸಿಗೋದಿಲ್ಲ ಅಲ್ಲಿ. ಈ ನಿಂಬೆ ಹಣ್ಣಿನ ರಸ ಇರುತ್ತಲ್ಲ ಸರ್, ನಿಂಬೆ ಹಣ್ಣಿನ ರಸ ತಗೊಂಡ್ಬಿಟ್ಟು ಹಾಲಿನಲ್ಲಿ 3-4 ರಸ ಒಡೆದು ಹಾಕಿದ್ರೆ ಕಂಪ್ಲೀಟ್ ಆಗಿ ಡಿನೇಚರೇಷನ್ ಆಗುತ್ತೆ ಸರ್, ಹಾಲು ಒಡೆದೋಗುತ್ತೆ ಸರ್. ಆ ಹಾಲು ಒಡೆದೋಗಿರೋದನ್ನ ನಾವು ಮತ್ತೆ ಆ ಮಸ್ಲಿನ್ ಬಟ್ಟೆಯಲ್ಲಿ ಸೋಸಿಬಿಟ್ಟು ಅದನ್ನು ನಾವು ಈ ಪನ್ನೀರ್ ಪ್ರೆಸ್ ಸಿಗೋದಿಲ್ಲ. ಸೊ ಅಂತ ಸಮಯದಲ್ಲಿ ಒಂದು ವಜ್ಜಿ ಇರುವಂತ ಒಂದು ಕಲ್ಲು ಅಥವಾ ಒಂದು ಡಬ್ಬೆ ಬಾಕ್ಸ್ ಆ ತರ ಅದರ ಮೇಲೆ ಇಟ್ಟು ಹಾಫ್ ಆನ್ ಅವರ್ ಇಟ್ಟು ತೆಗೆದ್ರೆ ಆಮೇಲೆ ನಾವು ಅದು ಪನ್ನೀರ್ ಅನ್ನ ನೀರಲ್ಲಿ ಇಟ್ಟುಬಿಟ್ಟು ತಗೋಬಹುದು ಸರ್. ಅಂದ್ರೆ ಇದು ಗ್ರಾಮೀಣ ಪನ್ನೀರ್ ಬಹಳ ಈಸಿಯಸ್ಟ್ ಆಗಿ ಮಾಡಬಹುದು, ಈಸಿಲಿ ಮಾಡುವಂತದ್ದು. ಗ್ರಾಮೀಣ ಪ್ರದೇಶದಲ್ಲಿ ಸಿಗುವಂತ ಪನ್ನೀರ್ ಹೆಚ್ಚಿನ ತಂತ್ರಜ್ಞಾನವನ್ನ ಬಳಸದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ತಿಳಿದ ಮಾಹಿತಿಯ ಪ್ರಕಾರ ಒಂದು ರೀತಿ ಆರೋಗ್ಯಪೂರ್ಣವಾಗಿ ಮಾಡುವಂತದ್ದು, ಇದರಿಂದಲೂ ಕೂಡ ಆರೋಗ್ಯ ವರ್ಧನೆ ಆಗ್ತದೆ. ಕೊನೆಯದಾಗಿ ಹೇಳಿ ಸ್ಥಾವರಮಠ ಅವರೇ, ಈ ಪನ್ನೀರ್ ಅನ್ನೋದು ಬಹಳಷ್ಟು ಬೇಡಿಕೆಯ ಒಂದು ಉಪ ಉತ್ಪನ್ನ ಹಾಲಿನದ್ದು, ಜೊತೆಗೆ ಇದಕ್ಕೆ ಭಾರತೀಯ ಆಹಾರ ಸುರಕ್ಷತೆಯ ಗುಣಮಟ್ಟ ಪ್ರಾಧಿಕಾರದ ಒಂದು ಒಪ್ಪಿಗೆ ಕೂಡ ಇರುತ್ತದೆ. ಈಗ ನಾವು ಹೇಳ್ತೀವಲ್ಲ ಸರ್, ಇದು ಒಂದು ಶಾಖ ಮತ್ತು ಆಮ್ಲದಿಂದ ತಯಾರಿಸುವಂತ ಪದಾರ್ಥ, ಇದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಸರ್. ಈ ಪನ್ನೀರಿಗೆ ಆದ ಒಂದು ಸ್ಟ್ಯಾಂಡರ್ಡ್ ಇದೆ. ಬಲ್ಕ್ ತಯಾರಿಸುವವರಿಗೆ, ಬಲ್ಕ್ ತಯಾರಿಸಿಗೋದು ಅಥವಾ ಇಂಡಸ್ಟ್ರಿಯಲ್ ಅಲ್ಲಿ ಸ್ಟಾರ್ಟ್ಅಪ್ ಮಾಡೋರಿಗೆ ಉದ್ಯಮವನ್ನಾಗಿ ಸ್ವರೂಪ ಕೊಟ್ಟವರು. ಹೌದು ಹೌದು ಸರ್, ಇದು ಕಂಟ್ರೋಲಿಂಗ್ ಅಥಾರಿಟಿ FSSAI ಅಂತ ಬರುತ್ತೆ ಸರ್, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಅಂದ್ರೆ ಭಾರತೀಯ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಪ್ರಾಧಿಕಾರ. ಇವರ ಒಪ್ಪಿಗೆ ಬೇಕೇ, ಸಾರ್ವಜನಿಕರಿಗೆ ಗ್ರಾಹಕರಿಗೆ ಕೊಡಬೇಕು ಕೊಡಬೇಕು ಸರ್. ಇವರ ಒಂದು ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇದರಲ್ಲಿ 3 ಭಾಗವಾಗಿ ಮಾಡಿದ್ದಾರೆ ಸರ್. ಲೋ ಫ್ಯಾಟ್ ಪನ್ನೀರ್, ಒಂದು ಮೀಡಿಯಂ ಫ್ಯಾಟ್ ಪನ್ನೀರ್, ಒಂದು ಹೈ ಫ್ಯಾಟ್ ಪನ್ನೀರ್ ಅಂತ. ಮಾರುಕಟ್ಟೆಯಲ್ಲಿ ಈ 3 ಹಂತದಲ್ಲಿ ಸಿಗ್ತದೆ. ಹೌದು ಸರ್, ಸಿಗುತ್ತೆ ಸರ್. ಈ ಲೋ ಫ್ಯಾಟ್ ಪನ್ನೀರ್ ಅಂದ್ರೆ ಈ ಮಾಯಿಶ್ಚರ್ ಅಂದ್ರೆ ತೇವಾಂಶ, ನೀರಿನ ಅಂಶ ಸುಮಾರು 70% ಸ್ಟ್ಯಾಂಡರ್ಡ್ ಆಗಿಟ್ಟಿದ್ದಾರೆ ಸರ್. ಕೊಬ್ಬಿನಾಂಶ ಫ್ಯಾಟ್ 20% ಮ್ಯಾಕ್ಸಿಮಮ್ ಸರ್, ಅಷ್ಟೇ ಅಷ್ಟೇ ಸರ್. ಆದ್ರೆ ಮೀಡಿಯಂ ಫ್ಯಾಟ್ ಅಲ್ಲಿ 60% ಮಾಯಿಶ್ಚರ್ ಇರಬೇಕು, ಬಟ್ ಫ್ಯಾಟ್ ಕಂಟೆಂಟ್ 20%ದಿಂದ ಸುಮಾರು 50% ವರೆಗೂ ಇಡಬಹುದು ಸರ್. ಅಂದ್ರೆ ಮಧ್ಯಮ ಪ್ರಮಾಣದ ಕೊಬ್ಬಿನಾಂಶ ಇರುವಂತದ್ದು ಅಂತ ಹೇಳಿದ್ರೆ 60% ಮತ್ತು 20%. ಹೌದು ಸರ್, ಹೌದು. ಹೈ ಫ್ಯಾಟ್ ಅಂತ ಬಂದಾಗ ಈ ನೀರಿನ ಅಂಶ 60% ಇರಬೇಕು, ಆದ್ರೆ ಫ್ಯಾಟ್ ಅಂದ್ರೆ ಕೊಬ್ಬಿನ ಅಂಶ ಮಿನಿಮಮ್ 50% ಇರಬೇಕು. ಸೊ ಈ ತರ ಈ 3 ರೀತಿಯಲ್ಲಿ ವಿಂಗಡಿಸಿದ್ದಾರೆ ಸರ್. ಅಂದ್ರೆ ಸುಲಭವಾಗಿ ತಯಾರಿಸಲು ಸಾಧ್ಯ ಇರುವಂತದ್ದು ಒಂದು ಉಪ ಉತ್ಪನ್ನ ಹಾಲಿನದ್ದು ಅಂತ. ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೇಡಿಕೆಯನ್ನು ಕೂಡ ಇದೆ. ಹೌದು ಸರ್, ಒಂದು ಹೇಳ್ಬೇಕಂದ್ರೆ ಈ 100 gram ಪನ್ನೀರ್ ನಾವು ಉಪಯೋಗಿಸಿದ್ರೆ ಸುಮಾರು 2 ಮೊಟ್ಟೆ ತಿಂದಷ್ಟು ಉಪಯೋಗ ಬರುತ್ತೆ ಸರ್. ಅಂದ್ರೆ ಈಗ ಯಾರು ಮೊಟ್ಟೆ ಬೇಡ ಅಂದವರಿಗೆ ಪನ್ನೀರ್ ಒಂದು ಪರ್ಯಾಯ. ಹೌದು ಸರ್, ಹೌದು ಹೌದು, ಇದು ಒಂದು ಆಲ್ಟರ್ನೇಟಿವ್. 2 ಮೊಟ್ಟೆಗೆ ಸಮ, 2 ಮೊಟ್ಟೆಗೆ ಸಮ, 100 gram ಪನ್ನೀರ್. ಹೌದು ಸರ್, ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಪನ್ನೀರ್ ಎಂಬುದು ಒಂದು ಬಹು ಬೇಡಿಕೆ ಮಾರುಕಟ್ಟೆ ಆಗಿದೆ. ಹೌದು, ಏನು ಸಭೆ ಸಮಾರಂಭ ಇದ್ರೆ ಪನ್ನೀರ್ನದ್ದು ಏನಾದ್ರು ಐಟಮ್ ಇದೆ ಅಂತ ಹುಡುಕ. ಹೌದು ಹೌದು ಸರ್, ಖಂಡಿತ. ಅದಲ್ಲದೆ ಎಲ್ಲಾ ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲಿ ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ರು ಸಹಿತ ಇದು ಇಲ್ಲದೆ ಯಾವುದೇ ತರ ಅಡಿಗೆನೆ ಮಾಡೋದಿಲ್ಲ ಸರ್, ಅಷ್ಟೊಂದು ಬೇಡಿಕೆ ಬಂದಿದೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಬಹುಬೇಡಿಕೆ ಹಾಲಿನ ಉಪ ಉತ್ಪನ್ನ. ಹೌದು ಸರ್, ಪನ್ನೀರನ್ನು ಸೇವಿಸುವುದರಿಂದ ಆರೋಗ್ಯ ವರ್ಧನೆ ಆಗ್ತದೆ. ಖಂಡಿತ, ಒಬ್ಬ ವ್ಯಕ್ತಿ ಪನ್ನೀರ್ ಸೇವಿಸಲೇಬೇಕು ನೀವು ಹೇಳಿದ ಪ್ರಕಾರ. ತುಂಬಾ ಒಳ್ಳೇದು ಶಂಕರಲಿಂಗಯ್ಯ ಸ್ಥಾವರಮಠ ಅವರೇ. ಮುಖ್ಯವಾಗಿ ನಮ್ಮ ಜನಜೀವನದಲ್ಲಿ ಆರೋಗ್ಯ ವರ್ಧನೆಯಲ್ಲಿ ಬೇರೆ ಬೇರೆ ಉತ್ಪನ್ನಗಳನ್ನು ಬಳಸ್ತೇವೆ, ಆದ್ರೆ ಪನ್ನೀರ್ ಕೂಡ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು ಅನ್ನೋದರ ಬಗ್ಗೆ ಹೆಚ್ಚಿನ ವಿವರವನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ತಜ್ಞವಾಣಿಯಲ್ಲಿ ಮನುಕುಲದ ಜೀವನದಲ್ಲಿ ಪನ್ನೀರ್ನ ಮಹತ್ವ ಈ ಕುರಿತು ಕಲಬುರಗಿ ತಾಲೂಕಿನ ಮಹಾಂಕಾವ್ ಕ್ರಾಸ್ನ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶಂಕರ್ ಲಿಂಗ ಸ್ಥಾವರಮಠ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ: ರಾಗಿಯಿಂದ ಬಿಸ್ಕೆಟ್ ತಯಾರಿಸುವ ತಾಂತ್ರಿಕತೆ. ಭಾಗವಹಿಸುವ ತಜ್ಞರು ಡಾ ರೂಪಾಬಾಯಿ ಆರ್ಎಸ್, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ರಾಯಚೂರು. ನಮಸ್ಕಾರ ಡಾಕ್ಟರ್ ರೂಪಾಬಾಯಿ ಆರ್ಎಸ್ ಅವರೇ. ನಮಸ್ಕಾರ ಸರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಗಿಯಿಂದ ಬಿಸ್ಕೆಟ್ ತಯಾರಿಸತಕ್ಕಂತಹ ವಿಧಾನದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿಕೊಡಬೇಕು. ಮೊದಲನೇದಾಗಿ ಹೇಳಿ, ಬಿಸ್ಕೆಟ್ಗೆ ಯಾವ ರೀತಿ ಬೇಡಿಕೆ ಇದೆ? ರಾಗಿ ಬಿಸ್ಕೆಟ್ಗೆ ಬೇಡಿಕೆ ಇದೆ ಮಾರುಕಟ್ಟೆಯಲ್ಲಿ? ಸುಮಾರು ಮಿಲೆಟ್ಸ್ ಇದೆ, ಅದರಲ್ಲಿ ಇದು ರಾಗಿನೂ ಒಂದು ಮಿಲೆಟ್ ಇದೆ. ರಾಗಿಯಿಂದ ತುಂಬಾ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಮಾಡಬಹುದು. ಮೇನ್ ಅಂದ್ರೆ ರಾಗಿ ಬಿಸ್ಕೆಟ್ಗೆ ತುಂಬಾ ಬೇಡಿಕೆ ಇದೆ ಮಾರ್ಕೆಟ್ ಅಲ್ಲಿ, ಯಾಕಂದ್ರೆ ರಾಗಿ ಬಿಸ್ಕೆಟ್ ಸುಮಾರು ದಿನ ಇಡಬಹುದು. ಮೇನ್ ಅಂದ್ರೆ ಬಿಸ್ಕೆಟ್ ತಯಾರು ಮಾಡಬೇಕಾಗಿತ್ತು ರಾಗಿ ಅಂತಂದ್ರೆ ಹಿಟ್ಟು ಬೇಕಲ್ವ, ಮುಖ್ಯವಾಗಿ ರಾಗಿ ಹಿಟ್ಟು ಬೇಕು. ರಾಗಿ ಹಿಟ್ಟನ್ನ ಯಾವ ರೀತಿ ಮಾಡಬೇಕು, ಹೇಗೆ ನುರಿನುರಿಯರಬೇಕಾ, ಸಣ್ಣಾಗಿರ್ಬೇಕಾ, ಮೈದಾ ಟೈಪ್ ಹಿಟ್ಟನ್ನ ಬಯಸ್ಕೋಬೇಕಾ, ಹೇಗಂತಿರ್ತಾವ? ರಾಗಿ ಬಿಸ್ಕೆಟ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಬೇಕಾಗಿರೋದು ರಾಗಿ ಹಿಟ್ಟು. ಸೊ ರಾಗಿ ಸುಮಾರು ಕಡೆ ಬೆಳೀತೀವಿ, ಆದ್ರೆ ಹಿಟ್ ಅದರಲ್ಲಿ ಪ್ರಾಬ್ಲಮ್ ಏನಿದೆ ಅಂದ್ರೆ ರಾಗಿ ಜೊತೆ ಸಣ್ಣ ಸಣ್ಣ ಹಳ್ಳಗಳು ಇರುತ್ತೆ. ಸೊ ಫಸ್ಟ್ ನಾವು ಅದನ್ನ ಕ್ಲೀನ್ ಮಾಡ್ಕೋಬೇಕು. ಮೊದಲು ಅದರಲ್ಲಿ ಕಸ ಕಡ್ಡಿ ಎಲ್ಲ ತೆಗಿತೀವಿ, ಆಮೇಲೆ ಅದು ರಾಗಿ ಸೈಜಿಂದ ಹಳ್ಳೆಲ್ಲ ಇರುತ್ತೆ. ಸೊ ಅದಕ್ಕೆ ಡಿಸ್ಟೋನಿಂಗ್ ಅಂತ ಹೇಳ್ತೀವಿ. ಸೊ ಆ ಸಣ್ಣ ಸಣ್ಣ ಹಳ್ಳಗಳನ್ನು ತೆಗಿಬೇಕು, ಅದರಲ್ಲಿ ಡಿಸ್ಟೋನಿಂಗ್ ಮಾಡಬೇಕು. ಡಿಸ್ಟೋನಿಂಗ್ ಆದ್ಮೇಲೆ ನಂತರ ನಾವು ಅದನ್ನ ಫ್ಲೋರ್ ಮಿಲ್ಲಿಗೆ ಹಾಕಬೇಕು, ಗಿರಣಿಗೆ ಹಾಕ್ತೀವಿ. ಗಿರಣಿಗೆ ಹಾಕಿ ನಮಗೆ ಯಾವ ತರ ರಾಗಿ ಹಿಟ್ಟು ಬೇಕು ಆ ತರ ರಾಗಿ ಹಿಟ್ಟನ್ನು ಮಾಡ್ಕೋಬಹುದು. ಸಣ್ಣದಾಗ ಆದ್ರೂ ಮಾಡ್ಕೋಬಹುದು. ಸ್ವಲ್ಪ ಇದಕ್ಕೇನಂದ್ರೆ ತುಂಬಾ ಸಣ್ಣ ಇರಬಾರ್ದು, ಮೈದಾ ಹಂಗಿರಬಾರ್ದು, ಒಂದ್ ಸ್ವಲ್ಪ ಅದಕ್ಕಿಂತ ನೆಕ್ಸ್ಟ್ ಪಾರ್ಟಿಕಲ್ ಅಂತ ಹೇಳ್ತೀವಿ, ಆ ಸೈಜ್ ಇದ್ರೆ ತುಂಬಾ ಒಳ್ಳೇದು. ಅದಾದ್ಮೇಲೆ ಗಿರಣಿಯಿಂದ ನಾವೇನ್ ಮಾಡ್ತೀವಿ, ಅದನ್ನ ಸೋಸ್ಬೇಕು. ನಮಗೆ ಯಾವ ತರ ರಾಗಿ ಹಿಟ್ಟು ಬೇಕು ಆ ತರ ರಾಗಿ ಹಿಟ್ಟು ತಗೊಂಡು ಉಳಿದಿದ್ದೆಲ್ಲ ನಾವು ಸೆಪರೇಟ್ ಮಾಡಬೇಕು. ಅಂದ್ರೆ ಇದನ್ನ ಗಿರಣಿಗೆ ಹಾಕಿಸುವಾಗ ನಮಗೆ ಯಾವ ಒಂದು ಮಟ್ಟಕ್ಕೆ ಸಣ್ಣ ಹಿಟ್ಟು ಬೇಕು ಆ ತರ ಸಣ್ಣಾಗಿ ಹಾಕ್ಸಲಿಕ್ಕೆ ಆಗೋದಿಲ್ವಾ? ನಮಗೆ ಯಾವ ತರ ಬೇಕು ಆ ತರ ಹಾಕ್ಸ್ಕೋಬಹುದು. ಬಟ್ ಬಹಳ ರಫ್ ರಫ್ ಇದ್ರೆ ಚೆನ್ನಾಗಿರಲ್ಲ, ಇದಕ್ಕೆ ತುಂಬಾ ಸಣ್ಣ ಇದ್ರೇನೆ ಚೆನ್ನಾಗಿರುತ್ತೆ. ಇನ್ನ ರಾಗಿ ಹಿಟ್ಟನ್ನು ತಯಾರು ಮಾಡ್ಕೊಂಡ್ಮೇಲೆ ಏನೇನು ರಾಗಿ ಹಿಟ್ಟನ್ನು ಬಿಟ್ಟು ಉಳಿದಂತ ಏನೇನು ಸಾಮಗ್ರಿಗಳು ಬೇಕಾಗ್ತವೆ ಈಗ ರಾಗಿಗೆ ಬಿಸ್ಕೆಟ್ಗೆ? ಈ ರಾಗಿ ಬಿಸ್ಕೆಟ್ ಮಾಡಬೇಕಂದ್ರೆ ಮುಖ್ಯವಾಗಿ ನಾವು ಒಂದು 100% ರಾಗಿ ಹಿಟ್ಟೇ ಹಾಕಿ ಬಿಸ್ಕೆಟ್ ಮಾಡ್ಕೋಬಹುದು. ಅಥವಾ ಕೆಲವೊಬ್ಬರಿಗೆ ಬರೇ ರಾಗಿ ರಾಗಿ ಅನ್ಸುತ್ತೆ, ಹಾಗಾಗಿ ಅದರಲ್ಲಿ ಒಂದು 10% ಅಥವಾ 20% ನಾವು ಬೇಕಿದ್ರೆ ಗೋಧಿ ಹಿಟ್ಟನ್ನು ಹಾಕೋಬಹುದು. ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬಹುದು. ಕೆಲವೊಬ್ಬರಿಗೆ ಅದು ಆ ಬಿಸ್ಕೆಟ್ ಫೀಲ್ ಬರಬೇಕು ಅಂತ ಹೇಳಿ ಅವಾಗ ಏನಾಗುತ್ತದು, ಗೋಧಿ ಹಿಟ್ಟು ಒಂದು 20% ಹಾಕೋಬಹುದು ಬೇಕಿದ್ರೆ. ಆ ರಾಗಿ ಹಿಟ್ಟು ಆಮೇಲೆ ಇದಕ್ಕೆ ಬೇಕಾಗಿರೋದು ನಮಗೆ ನೆಕ್ಸ್ಟ್ ಅಂದ್ರೆ ಈಗ ಇದರಲ್ಲಿ ಬೇರೆ ಬೇರೆ ಟೈಪ್ ಬಿಸ್ಕೆಟ್ ಮಾಡಬಹುದು. ಒಂದು ಶುಗರ್ ಬಿಸ್ಕೆಟ್ಸ್ ಅಂದ್ರೆ ಸಕ್ಕರೆ ಹಾಕಿ ನಾರ್ಮಲ್ ಎಲ್ಲರೂ ತಿನ್ನುವಂತವ್ರು, ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವೀಟ್ ಬಿಸ್ಕೆಟ್ ಅಂದ್ರೆ. ಇನ್ನೊಂದು ಸಾಲ್ಟ್ ಬಿಸ್ಕೆಟ್ ಅಂತ ಮಾಡ್ತೀವಿ. ಈಗ ಡಯಾಬಿಟಿಕ್ಸ್ ಎಲ್ಲ ಇದ್ದವರಿಗೆ ಶುಗರ್ ಬಿಸ್ಕೆಟ್ಸ್ ತಿನ್ನಕ್ಕಾಗಲ್ಲ, ಅವರು ಸಾಲ್ಟ್ ಬಿಸ್ಕೆಟ್ ಇಷ್ಟಪಡ್ತಾರೆ. ಇವೆರಡೂ ಬಿಟ್ಟು ನಾವು ಇನ್ನೊಂದು ಮಾಡ್ತಾ ಇದೀವಿ, ಇದು ಶುಗರ್ ಫ್ರೀ ಬಿಸ್ಕೆಟ್ಸ್ ಅಂತ ಮಾಡ್ತೀವಿ ರಾಗಿಯಲ್ಲಿ. ಸೊ ಅದು ಏನಂದ್ರೆ ನಮಗೆ ಸಕ್ಕರೆ ಅಂಶ ಇರುತ್ತೆ ಆದ್ರೆ ಶುಗರ್ ಫ್ರೀ. ಈಗ ನಮಗೆ ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಶುಗರ್ ಫ್ರೀ ಪೌಡರ್ ಸಿಗುತ್ತೆ, ಅದೇ ರೀತಿದು ನಾವು ಇದು ಬಿಸ್ಕೆಟ್ ಮಾಡುವಾಗ ಹಾಕಿ ಮಾಡ್ತೀವಿ. ಸೊ ಮೂರು ಟೈಪ್ ಬಿಸ್ಕೆಟ್ಸ್ ಮಾಡ್ಕೋಬಹುದು, ಒಂದು ಸ್ವೀಟ್, ಒಂದು ಸಾಲ್ಟ್, ಒಂದು ಶುಗರ್ ಫ್ರೀ ಬಿಸ್ಕೆಟ್. ಶುಗರ್ ಫ್ರೀ ಬಿಸ್ಕೆಟ್ ಶುಗರ್ ಬಿಸ್ಕೆಟ್ ಅಂದ್ರೆ ಎಲ್ಲರೂ ತಿನ್ಬಹುದು. ಸಾಲ್ಟ್ ಬಿಸ್ಕೆಟ್ ಅಂದ್ರೆ ನಮಗೆ ಟೇಸ್ಟ್ ಪ್ರಕಾರ. ಶುಗರ್ ಫ್ರೀ ಅಂದ್ರೆ ಡಯಾಬಿಟಿಕ್ಸ್ ಇದ್ದವರು ತುಂಬಾ ಇಷ್ಟಪಡ್ತಾರೆ, ಆಮೇಲೆ ಎಲ್ಲರೂ ತಿನ್ಬಹುದು ಆ ತರ ಉಪಯೋಗಿಸ್ಬೇಕು. ಇಲ್ಲ, ರಾಗಿ ಹಿಟ್ಟು ಆಮೇಲೆ ಸ್ವೀಟ್ ಸಾಲ್ಟ್ ಅದ್ರ ಪ್ರಕಾರ. ಆಮೇಲೆ ಇನ್ನೊಂದಂದ್ರೆ ನಮಗೆ ಬೆಣ್ಣೆ ಬೇಕಿದೆ, ಮೇನ್ ಅಂದ್ರೆ ಬೆಣ್ಣೆ ನಮಗೆ. ಸೊ ಬೆಣ್ಣೆ ಬಿಸ್ಕೆಟ್ ಟೈಪ್ ಬರ್ಬೇಕಂದ್ರೆ ನಾವು ಬೆಣ್ಣೆ ಆಡ್ ಮಾಡ್ಬೇಕಾಗುತ್ತೆ. ಉಳಿದಿದ್ದು ನಮಗೆ ಮಿಲ್ಕ್ ಪೌಡರ್, ಆಮೇಲೆ ವೆನಿಲಾ ಎಸೆನ್ಸ್, ಅಥವಾ ನಮಗೆ ಯಾವ್ದಾದ್ರು ಏಲಕ್ಕಿ ಫ್ಲೇವರ್ ಬೇಕಿದ್ರೆ ಏಲಕ್ಕಿ ಹಾಕೋಬಹುದು, ಆ ತರ ಎಲ್ಲ ಇರುತ್ತೆ. ಅದು ಇನ್ನ ಹೇಳಿ, ಇದನ್ನ ತಯಾರಿಸತಕ್ಕಂತ ವಿಧಾನದ ಬಗ್ಗೆ ಹೇಳಿ. ಇವೆಲ್ಲ ಸಾಮಗ್ರಿಗಳಾತು ರಾಗಿ ಬಿಸ್ಕೆಟ್ಗೆ. ಇದನ್ನ ಹೇಗ್ ಮಾಡ್ಬೇಕಂದ್ರೆ ಮೇನ್ ಈಗ ಒಂದು 5 ಕೆಜಿ